24.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:16. ಪಾತಕಿಯೊಳ್ ಆಗ್ರಹವ ತೋರೆ ನಿರ್ಮಲನಾರು, ಆತ್ಮದ ಪರಿಕತೆಯನ್ನರಿತವರೇ ನಾವು, ಸೋತ ದುರ್ಬಲಿಗೆ ಸಲ್ಲುವುದು ನಮ್ಮ ಅನುಕಂಪೆ, ನೀತಿ ನಿಂದೆಯೋಳ್ ಇರದು. ಇದು ಮಂಕುತಿಮ್ಮ, ಇದು ಡಿ ವಿ ಜಿಯವರ ಕಗ್ಗ. ಅಂದರೆ ಯಾರು ಒಬ್ಬನನ್ನು ಇವನು ಪಾಪಿ ಪಾತಕಿ ಎಂದು ಬೆರಳು ತೋರಲು ಇಲ್ಲಿ ಯಾರೂ ಸಂಪೂರ್ಣ ನಿರ್ಮಲರು ಇಲ್ಲವಲ್ಲ. ಮತ್ತೊಬ್ಬರ ಆಂತರ್ಯವನ್ನು ಸಂಪೂರ್ಣವಾಗಿ ಅರಿತವರು ಯಾರಿದ್ದಾರೆ ಹೇಳಿ? ಸೋತವರಿಗೆ ಅಥವಾ ಕೆಳಗೆ ಬಿದ್ದವರಿಗೆ ನಮ್ಮ ಅನುಕಂಪವಿರಬೇಕು, ನಿಂದೆಯಲ್ಲ ಎಂದು ಈ ಕಗ್ಗದಲ್ಲಿ ಗುಂಡಪ್ಪನವರು ಹೇಳಿದ್ದಾರೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜ್ ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಕಾರ್ಯಕ್ರಮ ಚಿತ್ರಗೀತೆಗಳು. ಆತ್ಮೀಯ ಕೇಳುಗರಿಗೆಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭಕ್ಕೆ ಕೇಳೋಣ ಆತ್ಮೀಯ ಚಿತ್ರದ ಗೀತೆ. ಹಾಡಿದ್ದಾರೆ ಚಿನ್ಮಯಿ ಹಾಗೂ ರಾಜೇಶ್ ಕೃಷ್ಣನ್. ಸಾಹಿತ್ಯ ರಂಗ ಸಂಗೀತ ಮನೋಜ್. Na na na na na na na ಕರಗಿಸುವ ಬೇಗ ವಿರಹದ ಹಿಮವನ್ನ ಸ್ಪರ್ಶಿಸುವ ಬೇಗ ವಿರಹದ ಹಿಮವನ್ನ ಗೆಳತಿಯ ಸರಸ ಕಂಡು ಕನಸಿಗು ಹರುಷ ನೀಲಿಯ ಆಕಾಶ ಕೂಡ ನಾಚಿ ಕೆಂಪಾದ ಹಾಗೆ ಗಾಳಿಯ ತಂಪು ಕೂಡ ಬೆಚ್ಚಗೆ ಆದ ಹಾಗೆ ವಿರಹದ ಹಿಮವನ್ನು ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ 8550850092 ಅಥವಾ 8550850094ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಒನ್ನಿ ಮೆನ್ನನ್ ಅವರ ಧ್ವನಿಯಲ್ಲಿ ಕೇಳಿ ಪ್ರಿಯಾಂಕ ಚಿತ್ರದ ಗೀತೆ. ಕೇಶವಚಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕೃಪಾಕರ್. ಪ್ರಿಯಾಂಕ ಹೃದಯ ಗುಡಿಯೊಳಗಿನ ದೀಪದ ಸಾಲು ಬೆಳಕಿಲ್ಲದೆ ಕುರುಡಾಗಿವೆ. ನಿನ ನಗುವಿನ ಬೆಳದಿಂಗಳು ತೇನುತ ಬಂದು ಎಚ್ಚರಿಸಿ ವರ ನೀಡಿದೆ. ಹೊರಹೊಮ್ಮಿದ ಹೊಂಬೆಳಕಿನ ರಾಶಿಗೆ ನಾಚಿ ಆ ಚಂದಿರ ಗೊಣಗಾಡಿದನೆ. ಈ ಮಾಯದ ಶೃಂಗಾರಕ್ಕೆ ಸೋಲುತ ಮನವು ಗರಿಬಿಚ್ಚಿ ನಲಿದಾಡುತ್ತಿದೆ. ಪ್ರಿಯಾಂಕ ವಿಜಯ್ ಭರ್ಮಸಾಗರ ಅವರ ರಚನೆಗೆ ಸ್ವರಕಲ್ಪನೆ ನೀಡಿದ್ದಾರೆ ವೀರ ಸಮರ್ಥ್. ಚಿತ್ರ ರಾಜಾ ಲವ್ಸ್ ರಾಧೆ. ಗಾಯಕರು ಶಶಾಂಕ್ ಶೇಷಗಿರಿ ಹಾಗೂ ಸಂಗೀತ ರವೀಂದ್ರನಾಥ್. ಆತ್ಮೀಯ ಕೆಳಗರೆ, ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ 5:46.48. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಪಯಣ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ವಿ ಹರಿಕೃಷ್ಣ. ಮಾನಸ ಗಂಗೆ, ಮಾನಸ ಗಂಗೆ, ಅವಳ ಅಂದ ಹೇಳಲಿ ಹೆಂಗೆ? ಮಾನಸ ಗಂಗೆ, ಮಾನಸ ಗಂಗೆ, ಅವಳೇ ನನ್ನ ಅಂತರ ಗಂಗೆ. ನನ್ನಣೇ ಆ ಗೊಂಬೆ ತುಂತುರಿನಂತೆ, ಅವಳೊಂದು ನಿಲ್ಲದ ಕವಿತೆ. ಬಂಗಾರ ಬಂಗಾರ ಕರೆಗಿಳಿದ ಮಂದಾರ. ಮಾನಸ ಗಂಗೆ, ಮಾನಸ ಗಂಗೆ, ಅವಳ ಅಂದ ಹೇಳಲಿ ಹೆಂಗೆ? ಕೈ ಚಾಚಿದ ಬಾರೆ ಎಂದು ಗೋಳಾಡಿದ, ಇವನ ಬಿಟ್ಟು ಹೋಗಲಾರೆ ಊ ಎಂದಳು. ಓ ಅಂತರಂಗ ಹಾಲಾಯಿತು, ಅಂತೂ ಇಂತು ಹೆಪ್ಪಾಯಿತು, ಪ್ರತಿ ಜನ್ಮ ಇವಳೇ ಎಂದು ಒಪ್ಪಾಯಿತು. ಅಭಿಮಾನಕ್ಕೂ ಇವಳೇ, ಅನುಬಂಧಕ್ಕೂ ಇವಳೇ, ಅನುರಾಗವು ಇವಳೇ, ಅನುಗಾನವು ಇವಳೇನೆ. ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ. ಮಾನಸ ಗಂಗೆ, ಮಾನಸ ಗಂಗೆ, ಅವಳೇ ನನ್ನ ಅಂತರ ಗಂಗೆ. ಕಣ್ಣೆ ಕಾದಂಬರಿ, ಕೆನ್ನೆ ಬಣ್ಣ ಕನಕಾಂಬರಿ, ನಾಚಿ ನೀಲಿಯಾಗುವ ನೀಲಾಂಬರಿ. ಮಳೆ ಬಿಲ್ಲು ಮಾತಾಡಿತು, ಹೊಸ ಬಣ್ಣ ನೀಡೆಂದಿತು, ನನ್ನ ನಲ್ಲೆ ಬಣ್ಣಗಳಿಗೆ ಬಹುರೂಪಸಿ. ನನ್ನ ಪಾಡು ಇವಳೇ, ನನ್ನ ಹಾಡು ಇವಳೇ, ನನ್ನ ಜಾಡು ಇವಳೇ, ಅನ್ವೇಷಣೆ ಇವಳೇನೆ. ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ. ಮಾನಸ ಗಂಗೆ, ಮಾನಸ ಗಂಗೆ, ಅವಳ ಅಂದ ಹೇಳಲಿ ಹೆಂಗೆ ಮಾನಸ ಗಂಗೆ ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ ನನ್ನೇ ಆ ಗೊಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ ಬಂಗಾರ ಬಂಗಾರ ಧರೆಗಿಳಿದ ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ 8550850092 ಅಥವಾ 8550850094ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಕೇಳಿ ಕುಟುಂಬ ಚಿತ್ರದ ಗೀತೆ. ಉಪೇಂದ್ರ ಅವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಗುರು ಕಿರಣ್. ಅಳುಕು ಪಳುಕಿನ ಹಾಳೂರಲ್ಲಿ ಉಳಿದೋನೆ ಗೌಡ ಎತ್ತಳುಕು ಬಳುಕಿನ ಕಿಂಗಲ್ಲಿ ಮೈ ಮರೆಯೋನೆ ಮೂಡ ಎಂಬ ಗಾದೆ ನಂಬಣ್ಣ ಈ ಕಾಯಕವೇ ಕೈಲಾಸ ತಿಳಿಯೋ ಎಮ್ಮೆ ತಮ್ಮಣ್ಣ ಅಳುಕು ಪಳುಕಿನ ಹಾಳೂರಲ್ಲಿ ಉಳಿದೋನೆ ಗೌಡ ಕೈಯಲ್ಲಿ ಇರುವ ಸಣ್ಣ ಗಂಟೆ ಎಂದು ಲೇಸಣ್ಣ ಉದ್ಯೋಗ ಅನ್ನೋ ಪುರುಷರಿಗೇನೆ ತಕ್ಷಣ ಕೇಳಣ್ಣ ಕಂಡೋರ ಕಾಸು ಕಕ್ಕ ಅನ್ನೋ ಮರೆಯ ಬೇಟಣ್ಣ ಇದ್ದಿದ್ದ ಇದ್ದಂಗೆ ಹೇಳೋನು ನನ್ನ ಯಪನ್ಯತೆ ಮ್ಯಾಗೆ ಮೊದೆಯಲ್ಲಿ ಬೇಟಣ್ಣ ಸರಾದರ ಬಾಯ್ಮದರಂಬಾಗಾದ ನಂಬಣ್ಣ ಈ ಕಾಯಕವೇ ಕೈಲಾಸ ತಿಳಿಯೋ ಎಮ್ಮೆ ತಮ್ಮಣ್ಣ ಅಳುಕು ಪಳುಕಿನ ಹಾಳೂರಲ್ಲಿ ಉಳಿದೋನೆ ಗೌಡ ಚೋದಿಲ್ಲ ಭಯವು ಬೇಟಣ್ಣ ಕಮಾಲ ಕಣ್ಣಿಗೆ ಕಾಣೋದೆಲ್ಲ ಹಳದಿ ನಿನ್ನಣ್ಣ ಸಂಕಟ ಬಂದಾಗ ಆ ವೆಂಕಟರಮಣ ಆವೇದ ಸುಳ್ಳಾದ್ರು ಈಗ ಸುಳ್ಳಲ್ಲ ಇನ್ ಕೈ ಕೆಸರಾದ ನಂಬ ಕಾತು ನಂಬಣ್ಣ ಈ ಕಾಯಕವೇ ಕೈಲಾಸ ತಿಳಿಯೋ ಎಮ್ಮೆ ತಮ್ಮಣ್ಣ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್, ಚಿತ್ರ ಮಹಾರಾಜ, ಗಾಯಕರು ರಾಜೇಶ್ ಕೃಷ್ಣನ್ ಹಾಗೂ ಕಲ್ಪನಾ. ಚಿತ್ರಗೀತೆಗಳನ್ನು ಕೇಳಿದ್ರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಭದ್ರಾವತಿ ಆತ್ಮೀಯ ಕೇಳುಗರೆ. ಮೀಡಿಯಂ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 6:55. ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ನಮ್ಮ ನಿಲಯದಿಂದ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅದು ಹೇಗಪ್ಪ ಅಂತ ಹೇಳಿದ್ರೆ, ಪತ್ರದ ಮೂಲಕ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿ ಕಳಿಸಬಹುದು, ಅಥವಾ ಇಮೇಲ್ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿ ನಮಗೆ ನೀವು ಕಳಿಸಬಹುದು. ಪತ್ರದ ಮೂಲಕ ಕಳಿಸೋರಾದರೆ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ಬರೆದು ಕಳಿಸಬೇಕಾದ್ರೆ ಈಗ ಹೇಳುವ ವಿಳಾಸಕ್ಕೆ. ನಿಲಯದ ನಿರ್ದೇಶಕರು ನನ್ನ ಆಯ್ಕೆ ವಿಭಾಗ, JPS ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ಇಲ್ಲಿಗೆ ನೀವು ಪತ್ರದ ಮೂಲಕ ಕಳಿಸಬಹುದು. ಒಂದು ವೇಳೆ ನೀವು ವಾಟ್ಸಪ್ ಸಂಖ್ಯೆ ಮೂಲಕ ಕಳಿಸೋದಾದರೆ ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಮತ್ತೊಮ್ಮೆ ಗಮನಿಸಿ, 9481572600. ಇಮೇಲ್ ಮೂಲಕ ಕಳಿಸುವವರಿಗೆ ನಮ್ಮ ಇಮೇಲ್ ವಿಳಾಸ AIRBDVT@gmail.com. ಇಲ್ಲಿಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ನಮಗೆ ಕಳಿಸಬಹುದು. ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ